ನಮ್ಮ ಸಮಸ್ಯೆ ನಮ್ಮ ಆರೋಗ್ಯದ ಮೇಲೆ ಉಂಟಾಗುತ್ತೆ. 21ನೇ ಶತಮಾನದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿದೆ, ಮನುಷ್ಯರಿಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳಾಗುತ್ತೆ ಅಂತ. ಈಗಾಗಲೇ ನಾವು ತಿನ್ನಂತ ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ನಮಗೆ ಲಭ್ಯ ಆಗ್ತಾ ಇಲ್ಲ. ಹೊಟ್ಟೆ ತುಂಬಾ ನಾವು ಊಟ ಮಾಡ್ತೇವೆ, ಅದು ಬೇರೆ. ಆದ್ರೆ ಎಲ್ಲಾ ನಿಮ್ದು ಬರೀ 15-16 ಅಂಶಗಳು ಇಲ್ಲಿ ಬೇಕಾಗುತ್ತೆ. ಅದಕ್ಕೆ ನಾನು ಕೊನೆಯ ಮಾತು ಹೇಳೋದೇನಂದ್ರೆ, ಎಲ್ಲ ಜನ ಆಹಾರವನ್ನೇ ಔಷಧಿಯಾಗಿ ತಿನ್ನಬೇಕೇ ಹೊರತು, ಔಷಧಿಗಳನ್ನ ಆಹಾರವಾಗಿ ತಿನ್ನೋ ಒಂದು ಹಂತಕ್ಕೆ ನಮ್ಮ ಆರೋಗ್ಯವನ್ನು ಕೊಂಡೊಯ್ಯಬಾರದು ಅಂತ ನಾನು ಹೇಳ್ತಾ ಎಲ್ಲ ರೈತರಿಗೂ ಸಹ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಡಾಕ್ಟ್ರೆ, ಕೆಲವು ರೈತರು ಇರ್ತಾರೆ ಡಾಕ್ಟರ್ ಆನಂದ್ ಅವ್ರ ಜೊತೆಗೆ ಮಾತಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ. 8-3-1-9-5-1-2-5. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ ಆನಂದ್ ಅವರೇ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಆಹಾರ ಪೋಷಕಾಂಶಗಳ ಭದ್ರತೆಗೆ ಸುಸ್ಥಿರ ಕೃಷಿ ವಿಧಾನಗಳನ್ನು ಕುರಿತು ಡಾಕ್ಟರ್ ಎಂಆರ್ ಆನಂದ್ ಅವರೊಂದಿಗೆ ಇದುವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ರೈತ ಬಾಂಧವರೇ, ಇನ್ನೀಗ ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣ. ಆರು ಬೆಟ್ಟವ ದಾಟಿ ನಡೆದ ಯಾರಿಗೆ ಮರ್ಮವು ಬೇರುಂಟೋ ಮಾಡಕ್ಕೆ ಶ್ರೀ ಗುರು ಕೊಟ್ಟ ವರ್ಣಾಕ್ಷರಗಳೇ ಸಾಕೋ. ಕ್ಷತ್ರ ಮಳೆ ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನ ಇದುವರೆಗೆ ಕೇಳ್ತಾ ಇದ್ರೆ. ರೈತ ಬಾಂಧವರೇ, ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದೇಸಿ ಬೀಜ ಅಥವಾ ಸ್ಥಳೀಯ ಬೀಜಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಆನಂತರ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು. ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಜಾತಿ, ಮತ, ಪಂಥ, ಭಾಷೆ, ದೇಶ, ಅಂತಸ್ತು, ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು. ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು. ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ. ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಇರಲಿ ಅಂತ ನಾವಿಲ್ಲ ಹೇಳ್ತೇವೆ, ಆದ್ರೆ ಎಲ್ಲಿ ನೋಡಿದ್ರು ಕಸದ ರಾಶಿ. ರಸ್ತೆ ಬದಿ ಇರಬಹುದು, ಬಸ್ಗಳಲ್ಲಿ ಇರಬಹುದು, ಕೆರೆ ಕಟ್ಟೆ, ನೀರು ಹರಿಯುವ ಚರಂಡಿ, ಎಲ್ಲ ಕಡೆ ಕಾಣೋದು ಜನರ ಎಸೆದಂತ ರಾಶಿ ರಾಶಿ ಕಸ. ಕಂಡ ಕಂಡಲ್ಲಿ ಕಸ ಹಾಕಿದಾಗ, ಉಗುಳದಾಗ, ತ್ಯಾಜ್ಯ ವಸ್ತುಗಳನ್ನ ಎಸ್ದಾಗ ನಮ್ಗ್ಯಾಕೆ ಏನು ಅನ್ಸೋಲ್ಲ? ಸ್ವಚ್ಛತೆ ಬಗ್ಗೆ ಮಾಧ್ಯಮಗಳು ಇಷ್ಟೊಂದು ಅರಿವು ಮೂಡಿಸುವ ಕೆಲಸ ಮಾಡಿದ್ರು ನಮ್ಮನ್ನೇಕೆ ಅದು ಮುಟ್ತಾ ಇಲ್ಲ? ಸ್ವಚ್ಛ ಪರಿಸರ ನಿರ್ಮಾಣವಾಗಬೇಕೆ? ನೈರ್ಮಲ್ಯ ಪ್ರಜ್ಞೆ ಮೊದಲು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಬೇಕು. ಸ್ವಚ್ಛತೆಯ ಅರಿವು ಬದುಕಿನ ಭಾಗವಾಗಬೇಕು. ಇದು ಆಕಾಶವಾಣಿ ಬೆಂಗಳೂರು, ಸಮಯ 7:30. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ.